ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕಪ್ಪು ಮಣಿ ಹಳದಿಯ ದಾರ, ಮನಸ್ಸಿನ ಹತ್ತಿರ ಇದರ ಜಾಗ. ಪ್ರೀತಿಯ ಹುಂಕಾರ, ಸಂಬಂಧಗಳ ಜೈಕಾರ, ಸುವರ್ಣ ಸ್ಪರ್ಶದ ಭಾವಾಲಂಕಾರ. ಪಿಎನ್ಜಿ ಪ್ರಸ್ತುತಪಡಿಸುತ್ತಿದೆ ಮಂಗಳಸೂತ್ರದ ವಿನ್ಯಾಸಗಳ ಮೇಲೆ ಶೇಕಡ 30% ರಿಯಾಯಿತಿ. ಇದೇ June 25-July 25 ಮಾತ್ರ. ಮೆಸೇಜ್ ಪುರುಷೋತ್ತಮ್ ನಾರಾಯಣ್ ಗಾಡ್ ಗಿಲ್ ಸರಾಫ್ ಮತ್ತು ಜುವೆಲರ್ಸ್. ನಿಯಮಗಳು ಅನ್ವಯ. ನಿಮ್ಮ ಮನೆಯ ಅಂಗಳದಲ್ಲಿ ಅಥವಾ ನಿಮ್ಮ ಮನೆಯ ಮಹಡಿಯ ಮೇಲೆ ತರಕಾರಿಗಳನ್ನು ಬೆಳೆಸಲು ಬಯಸುತ್ತೀರಾ? ಹಾಗಾದರೆ ಇಲ್ಲಿದೆ ಸುವರ್ಣಾವಕಾಶ. ಬಾಯರ್ ಸೆಮಿನಿಸ್ ಕಂಪನಿ ಹೋಮ್ ಗಾರ್ಡನ್ ತರಕಾರಿ ಬೀಜಗಳನ್ನು ಪ್ರಸ್ತುತಪಡಿಸುತ್ತಿದೆ. ಇದೀಗ ಅಮೆಜಾನ್ನಲ್ಲಿ ಅಥವಾ ನಿಮ್ಮ ಹತ್ತಿರದ ಬೀಜದ ಅಂಗಡಿಗಳಲ್ಲಿ ಖರೀದಿಸಿ. ಹೆಚ್ಚಿನ ಮಾಹಿತಿಗೆ ಟೋಲ್ ಫ್ರೀ ಸಂಖ್ಯೆ 1800-120-4049 ಕರೆ ಮಾಡಿ. ಕಪ್ಪು ಮಣಿ ಹಳದಿಯ ದಾರ, ಮನಸ್ಸಿನ ಹತ್ತಿರ ಇದರ ಜಾಗ. ಪ್ರೀತಿಯ ಹುಂಕಾರ, ಸಂಬಂಧಗಳ ಜೈಕಾರ, ಸುವರ್ಣ ಸ್ಪರ್ಶದ ಭಾವಾಲಂಕಾರ. ಪಿಎನ್ಜಿ ಪ್ರಸ್ತುತಪಡಿಸುತ್ತಿದೆ ಮಂಗಳಸೂತ್ರದ ವಿನ್ಯಾಸಗಳ ಮೇಲೆ ಶೇಕಡ 30% ರಿಯಾಯಿತಿ. ಇದೇ June 25-July 25 ಮಾತ್ರ. ಮೆಸೇಜ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲರ್ಸ್. ನಿಯಮಗಳು ಅನ್ವಯ. ತಜ್ಞವಾಣಿ ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ. ಡಾಕ್ಟರ್ ಶಿವಲಿಂಗಪ್ಪ ಹೊಟ್ಕರ್, ವಿಜ್ಞಾನಿ, ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರ್ ಇವರಿಂದ ನಮಸ್ಕಾರಗಳು. ನಾನು ಡಾಕ್ಟರ್ ಶಿವಲಿಂಗಪ್ಪ ಹೊಟ್ಕರ್, ವಿಜ್ಞಾನಿ, ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರದಲ್ಲಿ ಸಸ್ಯ ರೋಗ ಶಾಸ್ತ್ರಜ್ಞನಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ನಾನು ಇಂದು ಈ ಒಂದು ತೊಗರಿ ಬೆಳೆಯ ಬೆಳವಣಿಗೆ ಹಾಗೂ ಈ ಒಂದು ಬೆಳೆಯಲ್ಲಿ ಉಪಯೋಗಿಸುವ ಕಳೆನಾಶಕಗಳು ಹಾಗೂ ರೋಗ ಮತ್ತು ಕೀಟಗಳ ನಿರ್ವಹಣೆ ಕುರಿತು ಇವತ್ತು ನಾನು ನಿಮ್ಮ ಕೂಡ ಮಾತನಾಡುತ್ತಿದ್ದೇನೆ. ಈ ತೊಗರಿಯು ಈ ನಮ್ಮ ಉತ್ತರ ಕರ್ನಾಟಕದ ಒಂದು ಬಹುಮುಖ್ಯವಾದ ದ್ವಿದಳ ಧಾನ್ಯ. ಇದನ್ನ ನಾವು ನಮ್ಮ ರಾಜ್ಯದಲ್ಲಿ ಸುಮಾರಾಗಿ 12,00,000 ಹೆಕ್ಟರ್ ಕ್ಷೇತ್ರದಲ್ಲಿ ಈ ಒಂದು ತೊಗರಿ ಬೆಳೆಯನ್ನ ನಾವು ಬೆಳೆಯುತ್ತಿದ್ದೇವೆ. ಅದರಲ್ಲೂ ನಮ್ಮ ಈ ಒಂದು ವಿಜಯಪುರ ಜಿಲ್ಲೆಯಲ್ಲಿ ನಾವು 4-5 ಲಕ್ಷ ಹೆಕ್ಟರ್ ನಷ್ಟು ತೊಗರಿ ಕ್ಷೇತ್ರ ನಮ್ಮ ವಿಜಯಪುರದಲ್ಲಿ ಬೆಳೆಯುತ್ತಿತ್ತು. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ 6.18 ಲಕ್ಷ ಟನ್ ದಷ್ಟು ನಾವು ತೊಗರಿಯನ್ನ ಪ್ರತಿ ವರ್ಷ ಉತ್ಪಾದನೆ ಮಾಡ್ತೇವೆ. ಸೊ ಈ ಒಂದು ತೊಗರಿಯ ಸರಾಸರಿ ಇಳುವರಿ ಪ್ರತಿ ಎಕರೆಗೆ ನೋಡಿದ್ರೆ 316 ಕಿಲೋಗ್ರಾಂ ದಿಂದ 500 ಕಿಲೋಗ್ರಾಂ ನಷ್ಟು ಈ ಒಂದು ಸರಾಸರಿ ಇಳುವರಿ ಪ್ರತಿ ಎಕರೆಗೆ ಬರುತ್ತೆ. ಸೊ ಈ ಒಂದು ತೊಗರಿ ಬೆಳೆಯನ್ನ ನಾವು ಮುಖ್ಯವಾಗಿ ಈ ಒಂದು ಕಲಬುರಗಿ ಜಿಲ್ಲೆಯಲ್ಲಿ ನಾವು ಅತಿ ಹೆಚ್ಚಿನ ಒಂದು ಪ್ರದೇಶದಲ್ಲಿ ಬೆಳೆಯುತ್ತೇವೆ. ಜೊತೆಗೆ ಅದಾದ ನಂತರ ಈ ಒಂದು ವಿಜಯಪುರ ಜಿಲ್ಲೆಯಲ್ಲಿ ನಾವು ಈ ಒಂದು ತೊಗರಿಯನ್ನ ಜಾಸ್ತಿಯಾಗಿ ಬೆಳೆಯುತ್ತೇವೆ. ಸೊ ಈ ಒಂದು ತೊಗರಿ ಬೆಳೆಯನ್ನ ನಾವು ಒಂದೇ ಬೆಳೆಯಾಗಿ ಕೂಡ ಬೆಳೆಯುತ್ತೇವೆ ಮತ್ತು ಈ ಒಂದು ತೊಗರಿ ಬೆಳೆಯನ್ನ ನಾವು ಅಂತರ್ ಬೆಳೆಯಾಗಿ ಅಂದ್ರೆ ಈ ಒಂದು ಹೆಸರಾಗಿರ್ಬೋದು, ಉದ್ದ ಆಗಿರ್ಬೋದು, ಎಳ್ಳಾಗಿರ್ಬೋದು, ಈ ಒಂದು ಸಜ್ಜೆ ಆಗಿರ್ಬೋದು, ಈ ಒಂದು ಅನೇಕ ಬೆಳೆಗಳಲ್ಲಿ ಈ ಒಂದು ತೊಗರಿಯನ್ನ ನಾವು ಅಂತರ್ ಬೆಳೆಯಾಗಿ ಕೂಡ ನಾವು ಬೆಳೆಯುತ್ತೇವೆ. ಸೊ ನಮ್ಮ ಈ ಒಂದು ಭಾಗದಲ್ಲಿ ನಾವು ಮುಖ್ಯವಾಗಿ ಈ ಒಂದು ತೊಗರಿಯನ್ನ ನಾವು ಬೆಳೆಯುವುದರಿಂದ ನಮಗೆ ಮೊದಲನೇದಾಗಿ ಈ ಒಂದು ತಳಿಗಳ ಆಯ್ಕೆ ಮಾಡೋದು ಬಹಳ ಮುಖ್ಯ. ಈ ಒಂದು ತೊಗರಿಯಲ್ಲಿ ಅನೇಕ ಒಂದು ತಳಿಗಳಿದಾವೆ. ಸೊ ಅದರಲ್ಲಿ ಮುಖ್ಯವಾಗಿ ಮಾಧ್ಯಮಾವಧಿ ತಳಿಗಳಂತಿದ್ದಾವೆ ಮತ್ತೆ ಅಲ್ಪಾವಧಿ ತಳಿಗಳಂತಿದ್ದಾವೆ. ಸೊ ಮಾಧ್ಯಮಾವಧಿ ತಳಿಗಳಂದ್ರೆ ಈ ಒಂದು TS3R ಅಂತ ತಳಿ, ಈ ಒಂದು ತಳಿ ನಮ್ಮ ಈ ಒಂದು ಭಾಗಕ್ಕೆ ಬಹಳ ಸೂಕ್ತವಾದಂತಹ ತಳಿ. ಸೊ ಈ ಒಂದು ತಳಿಯನ್ನ ನಾವು ಮುಖ್ಯವಾಗಿ ಜೂನ್ ರಿಂದ ಜುಲೈ ಈ ಒಂದು ಕಾಲದಲ್ಲಿ ನಾವು ಈ ಒಂದು TS3R ಅನ್ನುವಂತಹ ತಳಿಯನ್ನ ನಾವು ಬಿತ್ತನೆ ಮಾಡಬೇಕು. ಸೊ ಇದು ಈ ಒಂದು ತಳಿಯ ವಿಶೇಷತೆ ಏನಂದ್ರೆ ಇದು 145-150 ದಿವಸಗಳಲ್ಲಿ ಈ ಒಂದು ತೊಗರಿ ತಳಿಯ ಬೆಳವಣಿಗೆ ಆಗಿ ಕಟಾವ್ ಆಗುತ್ತೆ. ಸೊ ಈ ತಳಿ ಈ ಒಂದು ನೆಟೆ ರೋಗಕ್ಕೆ ನಿರೋಧಕತೆ ಅಂತ ಹೇಳ್ತೇವೆ ನಾವು. ಸೊ ತೊಗರಿಯಲ್ಲಿ ಮುಖ್ಯವಾಗಿ ಈ ಒಂದು ನೆಟೆ ರೋಗ ಬರುತ್ತೆ. ಸೊ ಆ ಒಂದು ನೆಟೆ ರೋಗಕ್ಕೆ ಈ ಒಂದು TS3R ತಳಿಯು ನಿರೋಧಕತೆ ಶಕ್ತಿಯನ್ನು ಹೊಂದಿದೆ, ಅಂದ್ರೆ ರೆಸಿಸ್ಟೆಂಟ್ ತಳಿ ಅಂತ ನಾವು ಕರಿತೇವೆ. ಮತ್ತು ಇದು ದಪ್ಪ ಕಾಳಿನ ಗಾತ್ರದ ಒಂದು ಗುಳ್ಳಲ್ ಲೋಕಲ್ ತಳಿಗೆ ಪರ್ಯಾಯ ತಳಿ ಅಂತ ಹೇಳ್ತೇವೆ ನಾವು. ಅಂದ್ರೆ ಮುಖ್ಯವಾಗಿ ನಾವು ಗುಳ್ಳಲ್ ತಳಿಯನ್ನ ಬೆಳಿತೇವೆ, ರೈತರು ಅನೇಕ ರೈತರು ಲೋಕಲ್ ಆಗಿ ಸಿಗುವಂತ ಈ ಒಂದು ಗುಳ್ಳಲ್ ತಳಿಯನ್ನ ಬೆಳಿತೇವೆ. ಸೊ ಆ ಒಂದು ಗುಳ್ಳಲ್ ಲೋಕಲ್ ತಳಿಯ ಬದಲಾಗಿ ಅಥವಾ ಪರ್ಯಾಯವಾಗಿ ಈ ಒಂದು TS3R ತಳಿಯನ್ನ ನಾವು ಬೆಳಿಬಹುದು ನಮ್ಮ ಭಾಗದಲ್ಲಿ. ಅದ್ರ ಜೊತೆಗೆ ಇನ್ನು ಅನೇಕ ಮಾಧ್ಯಮಾವಧಿ ತಳಿಗಳಿದಾವೆ. ಸೊ ಬೇರೆ ಬೇರೆ ವಲಯಕ್ಕೆ ಬೇರೆ ಬೇರೆ ತಳಿಗಳಿದಾವೆ, ಆದ್ರೆ ನಮ್ಮ ಈ ಒಂದು ವಲಯಕ್ಕೆ ಬಿಜಾಪುರ ವಲಯಕ್ಕೆ TS3R ಅನ್ನುವಂತಹ ಈ ಒಂದು ತಳಿಯು ಅತಿ ಸೂಕ್ತ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅಲ್ಪಾವಧಿ ತಳಿಗಳು. ಸೊ ಈ ಒಂದು ಅಲ್ಪಾವಧಿ ತಳಿಗಳಲ್ಲಿ ಮುಖ್ಯವಾಗಿ ಅಂದ್ರೆ ಈ ಒಂದು GC-11-39, ಸೊ ಇದು ನೀರಾವರಿಗೆ ಬರುವಂತ ತಳಿ. ಸೊ ಈ ಒಂದು ತಳಿ ವಿಶೇಷತೆ ಏನಂದ್ರೆ ಇದು 125-135 ದಿವಸಗಳಲ್ಲಿ ಬರುವಂತ ತಳಿ. ಮತ್ತು ಇಲ್ಲಿ ಈ ಒಂದು ಕಾಳುಗಳು ಕೆಂಪು ಬಣ್ಣದಾಗಿರ್ತವೆ, ಜೊತೆಗೆ ಮಧ್ಯಮ ಗಾತ್ರದ ಒಂದು ಕಾಳುಗಳಾಗಿರ್ತವೆ. ಮತ್ತು ಇದು ಬಹು ಬೆಳೆ ಯೋಜನೆಗೆ ಸೂಕ್ತ, ಅಂದ್ರೆ ಬಹು ಬೆಳೆ ಜೊತೆಗೆ ಈ ಒಂದು ತಳಿಯನ್ನ ನಾವು ನೀರಾವರಿ ಪ್ರದೇಶದಲ್ಲಿ ಬೆಳಿಬಹುದು. ಇಲ್ಲೂ ಕೂಡ ಬಿತ್ತನೆ ಕಾಲ ಬಂದ್ಬಿಟ್ಟು ಜೂನ್ ಮತ್ತು ಜುಲೈ. ನೆಕ್ಸ್ಟ್ ಬಂದ್ಬಿಟ್ಟು ಮುಖ್ಯವಾಗಿ ಈ ಒಂದು ಅಲ್ಪಾವಧಿ ತಳಿಗಳಲ್ಲಿ ನಮ್ಮ ಭಾಗಕ್ಕೆ ಬರುವಂತಹ ತಳಿ ಅಂದ್ರೆ ಈ ಒಂದು ಹೊಸದಾಗಿ ಬಂದಂತಹ ಈ ಒಂದು ತೊಗರಿ ತಳಿ ಅಂದ್ರೆ GRG-811. ಈ ತಳಿ ಮುಖ್ಯವಾಗಿ ನಾವು ನೀರಾವರಿ ಪ್ರದೇಶದಲ್ಲಿ ನಾವು ಈ ತಳಿಯನ್ನ ಉಪಯೋಗ ಮಾಡಬಹುದು. ಈ ಒಂದು ತಳಿಯ ಬಿತ್ತನೆ ಕಾಲ ಕೂಡ ಜೂನ್ ರಿಂದ ಜುಲೈ ತಿಂಗಳಲ್ಲಿ ನಾವು ಬಿತ್ತನೆಯನ್ನ ಮಾಡಬೇಕು. ಸೊ ಈ ಒಂದು ತಳಿಯ ವಿಶೇಷತೆ ಏನಂದ್ರೆ ಈ ತಳಿ ಮುಖ್ಯವಾಗಿ 160-165 ದಿವಸಗಳಲ್ಲಿ ಈ ತಳಿ ಏನಾಗುತ್ತಂದ್ರೆ ಕಟಾವಿಗೆ ಬರುತ್ತೆ. ಸೊ ಮತ್ತು ಈ ಒಂದು ತಳಿ ಈ ಒಂದು ಗೊಡ್ಡು ರೋಗ ಆಗಿರ್ಬೋದು, ಜೊತೆಗೆ ಈ ಒಂದು ನೆಟೆ ರೋಗಕ್ಕೆ ಈ ತಳಿಯು ಏನಾಗಿದೆ ಅಂದ್ರೆ ನಿರೋಧಕತೆ ಶಕ್ತಿಯನ್ನು ಹೊಂದಿದೆ, ಅಂದ್ರೆ ರೆಸಿಸ್ಟೆಂಟ್ ಇದೆ ಈ ಒಂದು ಗೊಡ್ಡು ರೋಗ ಮತ್ತು ಈ ಒಂದು ನೆಟೆ ರೋಗಕ್ಕೆ. ಸೊ ನೀರಾವರಿ ಒಂದು ವೇಳೆ ಇದ್ದರೆ ಈ ಒಂದು GRG-811 ಅನ್ನುವಂತ ತಳಿಯನ್ನ ನಾವು ಬೆಳಿಬಹುದು. ಈ ಒಂದು ತಳಿಗೆ ಬಿತ್ತನೆಗೆ ಬೇಕಾಗುವ ಮುಖ್ಯ ಬೇಸಾಯ ಸಾಮಗ್ರಿಗಳಂದ್ರೆ, ಸೊ ನಾವು ಈ ಒಂದು ತೊಗರಿ ಇಡೀ ಒಂದೇ ಬೆಳೆ ತೊಗರಿಯನ್ನ ನಾವು ಬೆಳಿಬೇಕಂದ್ರೆ 1 ಎಕರೆಗೆ 4-5 ಕೆಜಿ ಅಂತ ಹೇಳ್ತೇವೆ ನಾವು. ಅದೇ ನೀವು ಮಿಶ್ರ ಬೆಳೆಯಾಗಿ ನೀವು ಬೆಳಿತಿದ್ದೀರಂದ್ರೆ ಸೊ 2.5-3 ಕಿಲೋದಷ್ಟು ಬೀಜಗಳು ನಮಗೆ ಬಿತ್ತನೆ ಮಾಡಲಿಕ್ಕೆ ಬೇಕಾಗ್ತವೆ. ಸೊ ಬಿತ್ತುವಾಗ ನಾವು ಮುಖ್ಯವಾಗಿ ಇವುಗಳಿಗೆ ಅನೇಕ ಒಂದು ಗೊಬ್ಬರಗಳನ್ನ ಕೊಡಬೇಕು. ಸೊ ಮುಖ್ಯವಾಗಿ ಯಾವುದಂದ್ರೆ ಈ ಒಂದು ಜೈವಿಕ ಗೊಬ್ಬರ. ಸೊ ಈ ಒಂದು ತೊಗರಿಯನ್ನ ನಾವು ಬಿತ್ತುವ ಮುಂಚೆ ಅವುಗಳನ್ನ ಬೀಜೋಪಚಾರ ಮಾಡಿ ಅವುಗಳನ್ನ ಬಿತ್ತಬೇಕು. ಮುಖ್ಯವಾಗಿ ಈ ಒಂದು ಜೈವಿಕ ಗೊಬ್ಬರ ಆದಂತಹ ರೈಜೋಬಿಯಂ ಆಗಿರ್ಬೋದು ಅಥವಾ ಈ ಅನೇಕ ಒಂದು ಜೈವಿಕ ಜೀವನಾಶಕಗಳಿದಾವೆ, ಟ್ರೈಕೋಡರ್ಮಾ, ಸುಡೋಮನಸ್ಸು. ಸೊ ಇವುಗಳಿಂದ ನಾವು ಬೀಜೋಪಚಾರ ಮಾಡಿ ಏನ್ ಮಾಡ್ಬೇಕಂದ್ರೆ ಈ ಒಂದು ತೊಗರಿಯನ್ನ ಬಿತ್ತಬೇಕು. ಸೊ ಜೊತೆಗೆ ನಾವು ಸಾವಯವ ಗೊಬ್ಬರ ಕೂಡ ನಾವು ಹೊಲಗಳಿಗೆ ಹಾಕ್ಬೇಕು, ಅಂದ್ರೆ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಅನ್ನ ನಾವು 2.5 ಟನ್ ಅಷ್ಟು ಕೊಟ್ಟಿಗೆ ಗೊಬ್ಬರನ್ನ ನಾವು ಪ್ರತಿ ಎಕರೆಗೆ ಈ ಸಾವಯವ ಗೊಬ್ಬರದ ರೂಪದಲ್ಲಿ ನಾವು ಕೊಡಬಹುದು. ಅದೇ ತರನಾಗಿ ಈ ಒಂದು ತೊಗರಿಗೆ ನಾವು ಅನೇಕ ಒಂದು ರಾಸಾಯನಿಕ ಗೊಬ್ಬರಗಳನ್ನ ಕೊಡ್ಬೇಕಾಗತ್ತೆ. ಸೊ ಮುಖ್ಯವಾಗಿ ಈ ಒಂದು ಸಾರಜನಕ, ನೈಟ್ರೋಜನ್ ಅಂತ ಹೇಳ್ತೇವೆ ನಾವು, 1 ಎಕರೆಗೆ 10 ಕಿಲೋ ಅಷ್ಟು ನೈಟ್ರೋಜನ್ ಅನ್ನ ಕೊಡಬೇಕು. ರಂಜಕ, ಫಾಸ್ಫರಸ್ ಅಂತ ಹೇಳ್ತೇವೆ ನಾವು, 20 ಕಿಲೋಗ್ರಾಂ 1 ಎಕರೆಗೆ. ಗಂಧಕ, 8 ಕಿಲೋಗ್ರಾಂ 1 ಎಕರೆಗೆ. ಪೊಟ್ಯಾಶ್ ಅಂತ ಹೇಳ್ತೇವೆ ನಾವು, 50 ಕೆಜಿ ಪ್ರತಿ ಎಕರೆಗೆ. ಜೊತೆಗೆ ಸತುವಿನ ಸಲ್ಫೇಟ್, 6 ಕಿಲೋಗ್ರಾಂ ಪ್ರತಿ ಎಕರೆಗೆ. ಜೊತೆಗೆ ಈ ಒಂದು ಬೋರಾನ್ ಅನ್ನ ನಮ್ಮ ವಲಯದಲ್ಲಿ, ಮುಖ್ಯವಾಗಿ ಈ ಒಂದು ಬಿಜಾಪುರ ವಲಯದಲ್ಲಿ, ಯಾಕಂದ್ರೆ ಇಲ್ಲಿ ಬೋರಾನ್ ಒಂದು ಮಣ್ಣಿನಲ್ಲಿ ಬೋರಾನ್ ಕೊರತೆ ಇರುವುದರಿಂದ ನಾವು ಬೋರಾನ್ ಅನ್ನ 1 ಕಿಲೋಗ್ರಾಂ ಪ್ರತಿ ಎಕರೆಗೆ ಕೊಡಬೇಕಂತ ನಾನು ರೈತರಲ್ಲಿ ವಿನಂತಿ ಮಾಡ್ತೇನೆ. ಸೊ ನಾನು ಹೇಳಿದೆ ನಾನು ನಿಮಗೆ ಆಲ್ರೆಡಿ ಏನಂದ್ರೆ ಬಿತ್ತುವ ಮುಂಚೆ ನಾವು ಬೀಜೋಪಚಾರ ಮಾಡ್ಬೇಕಂತ. ಈ ತೊಗರಿಯನ್ನ ನಾವು ಈ ಒಂದು ನೆಟೆ ರೋಗದ ನಿವಾರಣೆಗೆ ನಾವು ಏನ್ ಮಾಡ್ಬೇಕಂದ್ರೆ ತೊಗರಿಯನ್ನ ಬೀಜೋಪಚಾರ ಮಾಡ್ಬೇಕು. ಸೊ ಈ ಒಂದು ತೊಗರಿಯನ್ನ ನಾವು, ನಾನು ಹೇಳಿದೆ ನಾನು ನಿಮ್ಗೆ ಆಲ್ರೆಡಿ ಅನೇಕ ಒಂದು ಅಣುಜೀವಿಗಳಿದಾವೆ, ಈ ಒಂದು ಟ್ರೈಕೋಡರ್ಮಾ ಆಗಿರ್ಬೋದು, ಸುಡೋಮನಸ್ ಆಗಿರ್ಬೋದು, ರೈಜೋಬಿಯಂ ಆಗಿರ್ಬೋದು, ಇವುಗಳಿಂದ ನಾವು ಏನ್ ಮಾಡ್ಬೇಕಂದ್ರೆ ಬೀಜೋಪಚಾರ ಮಾಡ್ಬೇಕು. ಸೊ ಎಷ್ಟು ಪ್ರಮಾಣದಲ್ಲಿ ನಾವು ಬೀಜೋಪಚಾರ ಮಾಡ್ಬೇಕಂದ್ರೆ, ಸೊ 1 ಕೆಜಿ ಬೀಜಕ್ಕೆ ಈ ಒಂದು 4-5 ಗ್ರಾಂನಷ್ಟು ಟ್ರೈಕೋಡರ್ಮಾ ಆಗಿರ್ಬೋದು ಅಥವಾ 10 ಗ್ರಾಂನಷ್ಟು ರೈಜೋಬಿಯಂ ಆಗಿರ್ಬೋದು ಅಥವಾ 5 ಗ್ರಾಂ ಸುಡೋಮನಸ್ದಿಂದ ನಾವು ಬೀಜೋಪಚಾರವನ್ನು ಮಾಡಿ ಬಿತ್ತಬೇಕು. ನಾನು ಹೇಳಿದೆ ನಾನು ನಿಮ್ಗೆ ಈ ಒಂದು ಬಿತ್ತನೆಯನ್ನ ನಾವು ಜೂನ್ ಹಿಡ್ಕೊಂಡು ಜುಲೈ ತಿಂಗಳವರೆಗೆ ನಾವು ಬಿತ್ತನೆಯನ್ನ ಮಾಡಬೇಕು. ನಂತರ ಬಿತ್ ಆದ ನಂತರ ಈ ತೊಗರಿಯಲ್ಲಿ ನಾವು ಅನೇಕ ಒಂದು ಕೀಟಗಳನ್ನ ನಾವು ನೋಡ್ತೀವಿ. ಈ ತೊಗರಿಯಲ್ಲಿ ಅನೇಕ ಒಂದು ಕೀಟಗಳಿಂದ ಇವುಗಳ ಹಾನಿಯಿಂದ ಏನಾಗುತ್ತಂದ್ರೆ ತೊಗರಿ ಹಾಳಾಗುತ್ತೆ. ಸೊ ಮುಖ್ಯವಾಗಿ ಬರುವಂತಹ ಕೀಟಗಳಂದ್ರೆ ಒಂದೇದು ಕಾಯಿ ಕೋರಕ ಅಂತ ಹೇಳ್ತೀವಿ ನಾವು, ಹೆಲಿಕೋರ್ಪ ಅಂತ ಹೇಳ್ತೀವಿ ನಾವು ಕಾಯಿ ಕೋರಕ. ಈ ತೊಗರಿಯಲ್ಲಿ ಈ ಒಂದು ಕಾಯಿ ಕೋರಕ ಅಥವಾ ಹೆಲಿಕೋರ್ಪದ ಒಂದು ಹಾವಳಿಯಿಂದ ನಾವು 40-50% ನಾವು ಇಳುವರಿಯನ್ನ ಕಡಿಮೆ ಮಾಡ್ಕೋಬಹುದು ಈ ಒಂದು ಕಾಯಿ ಕೋರಕದ ಬಾಧೆಯಿಂದ. ಸೊ ಈ ಒಂದು ಕಾಯಿ ಕೋರಕದ ಲಕ್ಷಣ ಯಾಕ ತರ ಇರುತ್ತೆ ಅಂದ್ರೆ, ಸೊ ಇಲ್ಲಿ ಏನಾಗುತ್ತಂದ್ರೆ ಈ ಒಂದು ಕಾಯಿ ಕೋರಕ ಮೊದಲನೇದಾಗಿ ಏನ್ ಮಾಡುತ್ತಂದ್ರೆ ಅದರ ಒಂದು ಮರಿ ಹುಳುಗಳು ಏನ್ ಮಾಡ್ತಾವ ಅಂದ್ರೆ ಪ್ರಾರಂಭದಲ್ಲಿ ತೊಗರಿಯ ಒಂದು ಹಸಿರು ಭಾಗವನ್ನ ಕೆರೆದು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ನಂತರ ಹೂವು ಮೊಗ್ಗು ಮತ್ತು ಕಾಯಿಗಳನ್ನ ಕೊರಿತಾವೆ. ನಂತರ ಮೊಗ್ಗು ಮತ್ತು ಹೂಗಳನ್ನ ಅವುಗಳು ಏನ್ ಮಾಡ್ತಾವ ಅಂದ್ರೆ ಕೊರಿತಾವೆ. ಆ ಒಂದು ಕೊರೆಯುವುದರಿಂದ ಅವು ಏನಾಗ್ಬಿಡ್ತಾವ ಅಂದ್ರೆ ಉದರಿ ಕಾಯಿ ಕಟ್ಟುವುದು ಕಡಿಮೆ ಆಗುತ್ತದೆ. ಮತ್ತೆ ಈ ಒಂದು ಬಲಿತ ಹುಳುಗಳು ಏನ್ ಮಾಡ್ತಾವ ಅಂದ್ರೆ ಅದರ ದೇಹದ ಅರ್ಧ ಭಾಗವನ್ನ ಕಾಯಿಯೊಳಗೆ ತೂರಿಸಿ ಕಾಯಿ ತಿನ್ನುವುದು ಸಾಮಾನ್ಯ. ಈ ಕೇಡಿಯು ತೊಗರಿಯಲ್ಲಿ 50-70% ಹಾನಿ ಮಾಡ್ತವೆ. ಅಂದ್ರೆ ಈ ಒಂದು ಕಾಯಿ ಕೋರಕದ ಹಾವಳಿಯಿಂದ ಅಂದ್ರೆ ಈ ಒಂದು ಕಾಯಿ ಕೋರಕ ತತ್ತಿಯಿಂದ ಹಿಡ್ಕೊಂಡು ಅದರ ಮರಿ ಹುಳುಗಳಾಗಿರ್ಬೋದು ಮತ್ತೆ ಒಂದು ಬಲಿತ ಒಂದು ಹುಳ ಆಗಿರ್ಬೋದು ಇವೆಲ್ಲಾ ಹುಳುಗಳು ಈ ಒಂದು ತೊಗರಿಯನ್ನ ಹಾಳು ಮಾಡಿ ನಾಶ ಮಾಡಿ 50-70% ಹಾನಿ ಮಾಡ್ತವೆ. ಸೊ ನೀವು ಈ ಒಂದು ಕಾಯಿಗಳನ್ನ ನೀವು ಬಲಿತ ಕಾಯಿಗಳನ್ನ ತೊಗೊಂಡ್ರೆ ಆ ಒಂದು ಕಾಯಿಗಳ ಮೇಲೆ ರಂಧ್ರಗಳನ್ನು ನೀವು ಕಾಣಬಹುದು. ಸೊ ಈ ಒಂದು ರಂಧ್ರಗಳು ಕಾಯಿಗಳ ಮೇಲಿದಾವೆ ಅಥವಾ ಹೂಗಳು ಉದುರ್ತಾ ಇದಾವೆ ಅಂದ್ರೆ ಇದು ಬಂದ್ಬಿಟ್ಟು ಈ ಒಂದು ಹೆಲಿಕೋರ್ಪ ಅಥವಾ ಕಾಯಿ ಕೋರಕದ ಒಂದು ಕೀಟದ ಹಾವಳಿಯಿಂದ ಆತರ ಲಕ್ಷಣ ನಾವು ಕಾಣ್ತೀವಿ. ಈ ಒಂದು ಕಾಯಿ ಕೋರಕದ ನಿವಾರಣೆಗೆ ನಾವು ಏನ್ ಮಾಡ್ಬೇಕಂದ್ರೆ ಮುಖ್ಯವಾಗಿ ನಾವು ಒಂದು ಸ್ಟಾರ್ಟಿಂಗ್ ಹಿಡಿದು ಅಂದ್ರೆ ಮೊಗ್ಗು ಬಿಡೋ ಹಂತದಲ್ಲಿ ಒಂದು ತತ್ತಿ ನಾಶಕ ಅಂತ ಸಿಗುತ್ತೆ. ಸೊ ಅದು ಬಂದ್ಬಿಟ್ಟು ತತ್ತಿ ನಾಶಕ ಬಂದ್ಬಿಟ್ಟು ಒಂದು ಪ್ರೊಫೆನೋಫಾಸ್ ಅಂತ ನಾವು ಹೇಳ್ತೇವೆ. ನಾವು ಪ್ರೊಫೆನೋಫಾಸ್ 20 EC ಅನ್ನುವಂತ ಒಂದು ಈ ಒಂದು ಕೆಮಿಕಲ್ ರಾಸಾಯನಿಕವನ್ನ ನಾವು ಸಿಂಪರಣೆ ಮಾಡಬೇಕು. ಎಷ್ಟಂದ್ರೆ 2 mL ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಈ ಒಂದು ಪ್ರೊಫೆನೋಫಾಸ್ 20 EC ಅನ್ನ ನಾವು ಮೊದಲನೇ ಒಂದು ಸಿಂಪರಣೆಯನ್ನ ತಗೋಬೇಕು. ನಂತರ ಏನ್ ಮಾಡ್ಬೇಕಂದ್ರೆ ಎರಡನೇ ಸಿಂಪರಣೆಯಾಗಿ ನಾವು ಈ ಒಂದು 5% ಒಂದು ಬೇವಿನ ಬೀಜದ ಕಷಾಯ ಅಥವಾ ಈ ಒಂದು ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಕಷಾಯವನ್ನ ನಾವು ಬಳಸಬೇಕು ಎರಡನೇ ಸಿಂಪರಣೆ. ಆಮೇಲೆ ಏನ್ ಮಾಡ್ಬೇಕಂದ್ರೆ ಈ ಒಂದು ಹೆಲಿಕೋವರ್ಪಗೋಸ್ಕರ ಅಥವಾ ಈ ಒಂದು ಕಾಯಿ ಕೋರಕಗೋಸ್ಕರ ಈ ಒಂದು ಹೆಲಿಕೋವರ್ಪ NPV ನಂಜಾಣ ಸಿಗುತ್ತೆ. ಇದನ್ನ ನಾವು ಪ್ರತಿ ಎಕರೆಗೆ 100 LE ಅಂತೆ ನಾವು ಬೆರೆಸಿ ಏನ್ ಮಾಡ್ಬೇಕಂದ್ರೆ ಸಿಂಪರಣೆ ಮಾಡ್ಬೇಕು. 100 LE 100 LE ಅಂದ್ರೆ 100 larval ಈಕ್ವಲೆಂಟ್ ಅಂತೆ ಈ ಒಂದು ಹೆಲಿಕೋವರ್ಪ NPV ಅನ್ನ ನಾವು ನೀರಿನ ಜೊತೆಗೆ ಬೆರೆಸಿ ನಾವು ಸಿಂಪರಣೆಯನ್ನ ಮಾಡ್ಬೇಕು. ಸೊ ಇದು 1 ಎಕರೆಗೆ ಬೇಕಾದ ಸಿಂಪರಣ ದ್ರಾವಣಕ್ಕೆ ನಾವೇನ್ ಮಾಡ್ಬೇಕಂದ್ರೆ 100 g ನೀಲಿ ಪುಡಿ ಮತ್ತು 500 g ಬೆಲ್ಲವನ್ನ ಸೇರಿಸಿ ನಾವು ಸಿಂಪರಣೆಯನ್ನ ಈ ಒಂದು 100 LE ಈ ಒಂದು ಹೆಲಿಕೋವರ್ಪ NPV ನಂಜಾಣದಿಂದ ನಾವು ಸಿಂಪರಣೆಯನ್ನ ಮಾಡ್ಬೇಕು. ಮೂರನೇ ಸಿಂಪರಣೆಯಾಗಿ ನಾವೇನ್ ಮಾಡ್ಬೇಕಂದ್ರೆ ಇಲ್ಲಿ ಕ್ಲೋರಾಂಟ್ರೋ ನೀಲಿ ಫ್ಲೋರ್ 18.5 SC ಅನ್ನುವಂತ ಕೆಮಿಕಲ್ ಆಗಿರ್ಬೋದು ಅಥವಾ ಈ ಒಂದು 0.075 ಫ್ಲೂ ಬೆಂಡಿಮೈಡ್ ಅಂತ ಸಿಗುತ್ತೆ. ಫ್ಲೂ ಬೆಂಡಿಮೈಡ್ ಅಥವಾ 0.2 g ಈ ಒಂದು ಫ್ಲೂ ಬೆಂಡಿಮೈಡ್ 20 WG ಅಥವಾ 0.2 g ಈ ಒಂದು ಇಮಾಮೆಕ್ಟಿನ್ ಬಂಜೆಟ್ ಇದು ಬೆಸ್ಟ್ ಇದೆ. ಇಮಾಮೆಕ್ಟಿನ್ ಬೆಂಜೆಟ್ 0.2 g ಇಮಾಮೆಕ್ಟಿನ್ ಬಂಜೆಟ್ ಅನ್ನ ನಾವು 3ನೇ ಮತ್ತು 4ನೇ ಸಿಂಪರಣೆಯಾಗಿ ನಾವು ತಗೋಬೇಕು. ಸೊ ಈ ತರನಾಗಿ ನಾವು ಸಿಂಪರಣೆ ಮಾಡಿದ್ದೇ ಆದಲ್ಲಿ ಈ ಒಂದು ತೊಗರಿಯಲ್ಲಿ ಬರುವಂತಹ ಮುಖ್ಯವಾದ ಪೀಡೆ ಕಾಯಿ ಕೋರಕ ಅಂತ ಹೇಳ್ತೇವೆ ನಾವು, ಹೆಲಿಕೋರ್ಪ ಅಂತ ಹೇಳ್ತೇವೆ, ಈ ಒಂದು ಹೆಲಿಕೋರ್ಪದ ನಿವಾರಣೆಯನ್ನ ನಾವು ಅಥವಾ ನಿಯಂತ್ರಣವನ್ನ ನಾವು ಮಾಡಬಹುದು. ಸೊ ನೆಕ್ಸ್ಟ್ ಬರೋದು ಮುಖ್ಯವಾದ ಕೀಟ ಅಂದ್ರೆ ಈ ಒಂದು ಚುಕ್ಕೆ ಕಾಯಿ ಕೋರಕ ಅಥವಾ ಬಲೆ ಕಟ್ಟುವ ಕೀಟ ಅಂತ ಹೇಳ್ತೇವೆ ನಾವು. ಚುಕ್ಕೆ ಕಾಯಿ ಕೋರಕ ಅಥವಾ ಬಲೆ ಕಟ್ಟುವ ಕೀಟ, ಈ ಒಂದು ಚುಕ್ಕೆ ಕಾಯಿ ಕೋರಕ ಅಥವಾ ಬಲೆ ಕಟ್ಟುವ ಕೀಟ ಯಾವ ತರ ಒಂದು ಬಾಧೆ ಲಕ್ಷಣ ಮಾಡುತ್ತೆ ಅಂದ್ರೆ ಇದು ಏನ್ ಮಾಡುತ್ತೆ ಅಂದ್ರೆ ಈ ಒಂದು ಗಿಡ ಬೆಳೆಯುವ ಒಂದು ಮೊಗ್ಗು ಆಗಿರ್ಬೋದು ಅಥವಾ ಹೂವು ಒಂದು ಬಿಡುವ ಹಂತದಲ್ಲಿ ಏನ್ ಮಾಡ್ತದೆ ಅಂದ್ರೆ ಈ ಒಂದು ಕೀಟದ ಮರಿಗಳು ಹೂವು ಮತ್ತು ಮೊಗ್ಗು ಮತ್ತು ಎಲೆಗಳನ್ನ ಏನ್ ಮಾಡ್ತದೆ ಅಂದ್ರೆ ಕೂಡಿಸ್ತೈತೆ. ಅಂದ್ರೆ ಒಂಥರ ಏನಂತೀವಿ ನಾವು, ಒಂಥರ ಕೂಡಿಸ್ತೈತೆ ಎಲ್ಲಾ ಹೂವು ಮತ್ತೆ ಮೊಗ್ಗು ಮತ್ತು ಎಲೆಗಳನ್ನ ಒಂದೇ ಕಡೆ ಕೂಡಿಸಿ ಒಂದು ಬಲೆ ತರ ಮಾಡುತ್ತೆ. ಅದು ಒಂದು ಬಲೆ ತರ ಒಂದು ಜಾಡ್ಮಿ ತರ ಮಾಡುತ್ತೆ. ಸೊ ನಂತರ ಏನ್ ಮಾಡುತ್ತಂದ್ರೆ ಆ ಒಂದು ಬಲೆ ಒಳಗೆ ಅದು ಇದ್ದು ಏನ್ ಮಾಡುತ್ತಂದ್ರೆ ಇದು ಎಲ್ಲಾ ಭಾಗಗಳನ್ನ ತಿಂದು ಈ ಒಂದು ಹೂವು ಮತ್ತು ಮಗ್ಗು ಉದುರುವ ಹಾಗೆ ಮಾಡುತ್ತೆ. ಸೊ ಈ ಒಂದು ಚುಕ್ಕೆ ಕಾಯಿಕೊರಕ ಅಥವಾ ಬಲೆ ಕಟ್ಟುವ ಕೀಟದ ಒಂದು ನಿವಾರಣೆಗೆ ನಾವು ಏನ್ ಮಾಡ್ಬೇಕಂದ್ರೆ ಈ ಒಂದು ಪ್ರೊಫೆನೋಫಾಸ್ 50 EC ಅನ್ನುವಂತಹ ಒಂದು ಕೆಮಿಕಲ್ ಅನ್ನ 2 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪರಣೆಯನ್ನ ಮಾಡಬಹುದು. ನೆಕ್ಸ್ಟ್ ಯಾವ ಕೀಟ ಬರುತ್ತಂದ್ರೆ ಈ ಒಂದು ಕಾಯಿ ನೊಣ, ಅಂದ್ರೆ ಒಂದು ಕಾಯಿ ಕಟ್ಟುವ ಹಂತದಲ್ಲಿ ಅಥವಾ ಕಾಯಿ ಕಟ್ಟಿದ ನಂತರ ಒಂದು ಕಾಯಿ ನೊಣ ಅಂತ ಬರುತ್ತೆ. ಸೊ ಈ ಒಂದು ಕಾಯಿ ನೊಣ ಯಾವ ತರ ಇದರ ಲಕ್ಷಣ ಇದೆ ಅಂದ್ರೆ ಇದು ಏನ್ ಮಾಡುತ್ತಂದ್ರೆ ಈ ಒಂದು ಬೆಳೆಯುವ ಕಾಯುವಾಗುವ ಹಂತದಲ್ಲಿದ್ದಾಗ ಕಾಯಿಯ ಒಳಪದರಿನಲ್ಲಿಟ್ಟ ತತ್ತಿಯಿಂದ ಹೊರಬಂದ ನೊಣದ ಮರಿಗಳು ಕಾಳು ತಿನ್ನುವುದರಿಂದ ಕಾಳು ತುಂಡಾಗಿ ಇಳುವರಿ ಏನ್ ಮಾಡ್ತಾವ ಅಂದ್ರೆ ಕಡಿಮೆ ಆಗುತ್ತೆ. ಅಂದ್ರೆ ಈ ಒಂದು ಕಾಯಿ ನೊಣ ಮುಖ್ಯವಾಗಿ ಏನ್ ಮಾಡುತ್ತಂದ್ರೆ ಈ ಒಂದು ಕಾಯಿ ಒಳಗಡೆ ಹೋಗಿ ಆ ಒಂದು ಕಾಯಿಯಲ್ಲಿರುವಂತಹ ಕಾಳುಗಳನ್ನ ತಿಂದು ಈ ಒಂದು ಕಾಳುಗಳನ್ನ ತುಂಡು ತುಂಡು ಮಾಡುತ್ತೆ. ಸೊ ಈ ಒಂದು ಕಾಯಿ ನೊಣ, ಈ ಒಂದು ಕಾಯಿ ನೊಣದ ಒಂದು ನಿಯಂತ್ರಣಕ್ಕಾಗಿ ನಾವೇನ್ ಮಾಡ್ಬೇಕಂದ್ರೆ 0.2 gram ಥಯೋಮಿಥೋಕ್ಸಾಮ್ ಅನ್ನುವಂತಹ ಕೆಮಿಕಲ್ ಸಿಗುತ್ತೆ. ಥಯೋಮಿಥೋಕ್ಸಾಮ್ 25 WG ಅನ್ನುವಂತಹ ಕೆಮಿಕಲ್ ಅನ್ನ ನಾವೇನ್ ಮಾಡ್ಬೇಕಂದ್ರೆ ಒಂದು 10 gram ಬೆಲ್ಲದ ಜೊತೆ ಈ ಒಂದು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವೇನ್ ಮಾಡ್ಬೇಕಂದ್ರೆ ಸಿಂಪರಣೆ ಮಾಡ್ಬೇಕು. ಸೊ ಅದು ಸಿಗ್ಲಿಲ್ಲ ಅಂದ್ರೆ ಈ ಒಂದು ಇಮಿಡಾಕ್ಲೋಪಿಡ್ 17.8 SL ಅನ್ನುವಂತಹ ಒಂದು ಇಮಿಡಾಕ್ಲೋಪಿಡ್ ಅನ್ನ 0.2 ml ಅಂದ್ರೆ 0.2 ml ಅಷ್ಟು ಈ ಒಂದು ಇಮಿಡಾಕ್ಲೋಪಿಡ್ ಪ್ಲಸ್ ಅದರ ಜೊತೆಗೆ 10 gram ಬೆಲ್ಲವನ್ನ ಬೆರೆಸಿ ನಾವೇನ್ ಮಾಡ್ಬೇಕಂದ್ರೆ ಈ ಒಂದು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪರಣೆ ಮಾಡಬಹುದು. ಸೊ ಈ ತರನಾಗಿ ಈ ಒಂದು ಅನೇಕ ಒಂದು ಕೀಟಗಳ ಹಾವಳಿಯನ್ನ ನಾವು ನಿರ್ವಹಣೆ ಮಾಡಬಹುದು. ಅದೇ ತರನಾಗಿ ಈ ಒಂದು ತೊಗರಿಯಲ್ಲಿ ನಾವು ಮುಖ್ಯವಾಗಿ ಅನೇಕ ರೋಗಗಳನ್ನ ಕೂಡ ನೋಡ್ತೀವಿ ನಾವು. ಸೊ ಮುಖ್ಯವಾಗಿ ಈ ಒಂದು ತೊಗರಿಯಲ್ಲಿ ನಾವು ಬರುವಂತಹ ಮುಖ್ಯ ರೋಗ ಅಂದ್ರೆ ಈ ಒಂದು ನೆಟೆ ರೋಗ ಅಥವಾ ಸಿಡಿ ರೋಗ ಅಂತ ಹೇಳ್ತೇವೆ ನಾವು, ಅಥವಾ ಸೊರಗು ರೋಗ ಅಂತ ಕೂಡ ಕರಿತೀವಿ. ಸೊ ಈ ಒಂದು ಸೊರಗು ರೋಗ ಅಥವಾ ನೆಟೆ ರೋಗ, ಸೊ ಈ ಒಂದು ತೊಗರಿಯ ಒಂದು 30-35 ದಿವಸಗಳ ಒಂದು ಏನಂದ್ರೆ ಬಿತ್ತನೆ ಆದ ನಂತರ ಅಥವಾ 30-35 ದಿವಸದ ಒಂದು ಬೆಳೆಯ ಹಂತದಲ್ಲಿ ಅವಾಗ ಈ ಒಂದು ರೋಗ ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ರೋಗದ ಮುಖ್ಯ ಲಕ್ಷಣ ಅಂದ್ರೆ ಏನಾಗುತ್ತಂದ್ರೆ, ಸೊ ರೋಗ ಬಾಧಿತ ಈ ಒಂದು ಗಿಡದ ಎಲೆಗಳು ಏನಾಗ್ತಾವ ಅಂದ್ರೆ ಹಳದಿ ಆಗ್ತವೆ, ಮತ್ತೆ ಬಾಡ್ತಾವೆ, ಮತ್ತೆ ಏನಾಗ್ತಾವ ಅಂದ್ರೆ ಜೋತು ಕೆಳಗೆ ಬೀಳ್ತಾವೆ. ಸೊ ಆಮೇಲೆ ಏನಾಗ್ಬಿಡ್ತಂದ್ರೆ ಅವುಗಳು ಉದುರಿ ಒಣಗಿ ಏನಾಗ್ತದಂದ್ರೆ ಉದುರ್ತವೆ, ಮತ್ತೆ ಗಿಡಕ್ಕೆ ಒಂದಿಷ್ಟು ಅಂಟಿಕೊಂಡಿರ್ತವೆ. ಈ ಒಂದು ಗಿಡದ ಬೇರುಗಳು ಏನಾಗ್ತಾವ ಅಂದ್ರೆ ಪೂರ್ತಿಯಾಗಿದ್ದು ಕೊಳೆಯದೆ ಆರೋಗ್ಯವಾಗಿರ್ತವೆ, ಮತ್ತೆ ಈ ಒಂದು ಕಾಂಡವನ್ನ ನಾವು ಉದ್ದವಾಗಿ ತೀಳ ನೋಡಿದಾಗ ಏನಾಗುತ್ತಂದ್ರೆ ಇಲ್ಲಿ ಒಂದು ನೀರು ಸಾಗಾಣಿಕೆಯ ಒಂದು ಅಂಗಾಂಶ ಏನಾಗಿರುತ್ತಂದ್ರೆ ಕಪ್ಪಗಾಗಿರುತ್ತೆ. ಸೊ ಈ ತರ ಕಪ್ಪಗಾಗಿತ್ತಂದ್ರೆ ಅದು ಬಂದ್ಬಿಟ್ಟು ಈ ಒಂದು ನೆಟೆ ರೋಗ ಅಥವಾ ಸೊರಗು ರೋಗ. ಈ ಒಂದು ಗಿಡದ ಹಾವಳಿಯಿಂದ ಏನಾಗುತ್ತಂದ್ರೆ 10-80% ಹಾನಿಯನ್ನ ನಾವು ಕಾಣ್ತೇವೆ ಈ ಒಂದು ನೆಟೆ ರೋಗ ಅಥವಾ ಈ ಒಂದು ಸೊರಗು ರೋಗ. ಈ ಒಂದು ರೋಗಕ್ಕೆ ನಾವು ಏನು ನಿರ್ವಹಣೆ ಮಾಡ್ಬೇಕಂದ್ರೆ, ನಾನು ಹೇಳಿದೆ ನಾನು ನಿಮ್ಗೆ ಮುಂಚೆನೆ, ಬಿತ್ತನೆ ಮುಂಚೆ ನಾವು ಬೀಜೋಪಚಾರ ಮಾಡ್ಬೇಕು ಮುಖ್ಯವಾಗಿ. ಸೊ ಹೇಳಿದ್ದೆ ನಾನು ನಿಮ್ಗೆ ಬೀಜೋಪಚಾರ ಯಾವ ತರ ಮಾಡ್ಬೇಕಂದ್ರೆ, ಈ ಒಂದು ಪ್ರತಿ ಕಿಲೋಗ್ರಾಮ್ ಬೀಜಕ್ಕೆ ನಾವು ಏನ್ ಮಾಡ್ಬೇಕಂದ್ರೆ 2 gram ಈ ಒಂದು ಜೈವಿಕ ಪೀಡನಾಶಕಗಳಾದಂತಹ ಈ ಒಂದು ಟ್ರೈಕೋಡರ್ಮಾ ಆಗಿರ್ಬೋದು ಅಥವಾ ಸುಡೋಮನಾಸ್ ಆಗಿರ್ಬೋದು ಮತ್ತು ರೈಬೋಸೋಮಿಯಂ ದಿಂದ ನಾವು ಏನ್ ಮಾಡ್ಬೇಕಂದ್ರೆ ಈ ಒಂದು ಬೀಜೋಪಚಾರ ಮಾಡ್ಬೇಕು. 4 gram ಈ ಒಂದು ಟ್ರೈಕೋಡರ್ಮಾದಿಂದ ಈ ಒಂದು ಜೈವಿಕ ಶಿಲೀಂಧ್ರ ನಾಶಕದಿಂದ ನಾವು ಬೀಜೋಪಚಾರ ಮಾಡ್ಬೇಕು ಬಿತ್ತೋಕ್ಕಿಂತ ಮುಂಚೆ. ಜೊತೆಗೆ ನಾವೇನ್ ಮಾಡ್ಬೇಕಂದ್ರೆ ಈ ಒಂದು ಅನೇಕ ಒಂದು ರಾಸಾಯನಿಕಗಳಿದಾವೆ, ಕ್ಯಾಪ್ಟಾನ್ ಇರ್ಬೋದು, ಥೈರಾಮ್ ಇರ್ಬೋದು, ಕಾರ್ಬಾಕ್ಸಿನ್ ಅಂತ ಹೇಳ್ತೇವೆ ನಾವು. ಸೊ ಇದರಿಂದ ನಾವು ಏನ್ ಮಾಡ್ಬೇಕಂದ್ರೆ ಬೀಜೋಪಚಾರ ಕೂಡ ಮಾಡ್ಬೋದು, ರಾಸಾಯನಿಕಗಳಿಂದ ಕೂಡ ನಾವು ಬೀಜೋಪಚಾರ ಮಾಡ್ಬೋದು. ಇಲ್ಲಿ 2 gram ಈ ಒಂದು ಕ್ಯಾಪ್ಟಾನ್ ಆಗಿರ್ಬೋದು ಅಥವಾ 2.5 gram ಕಾರ್ಬಾಕ್ಸಿನ್ ಆಗಿರ್ಬೋದು. ಸೊ ಇದರಿಂದ ನಾವು ಪ್ರತಿ ಕಿಲೋ ಬೀಜಕ್ಕೆ ನಾವು ಬೀಜೋಪಚಾರ ಮಾಡಿ ನಾವು ಬಿತ್ತಿದೆ ಆದಲ್ಲಿ ಈ ಒಂದು ರೋಗದ ಹಾವಳಿಯನ್ನ ನಾವು ಕಡಿಮೆ ಮಾಡ್ಬೋದು. ಒಂದು ವೇಳೆ ಬಿತ್ತಿದ ಆದ ನಂತರ ಕೂಡ ನೆಟೆ ರೋಗ ಬಂದಿದೆ ಅಂದ್ರೆ ನಾವೇನ್ ಮಾಡ್ಬೇಕಂದ್ರೆ ಈ ಒಂದು ಬಾವಿಸ್ಟಿನ್ ಅಂತ ಸಿಗುತ್ತೆ, ಈ ಒಂದು ಬಾವಿಸ್ಟಿನ್ ಕಾರ್ಬನ್ ಡೆಂಜಿನ್ ಬಾವಿಸ್ಟಿನ್ ಅಂತ ಸಿಗುತ್ತೆ. ಸೊ ಅದು ಬಂದ್ಬಿಟ್ಟು 3 gram ಪ್ರತಿ ಲೀಟರ್ ನೀರಿಗೆ ಏನ್ ಮಾಡ್ಬೇಕಂದ್ರೆ ಈ ಒಂದು ಸಿಂಪರಣೆ ಒಂದು ಏನ್ ಯಂತ್ರ ಅಂತೇವ್ ನಾವು, ಸಿಂಪರಣೆ ಒಂದು ಯಂತ್ರ ಅಂತೇವ್, ಆ ಒಂದು ಯಂತ್ರದಲ್ಲಿ ಏನ್ ಮಾಡ್ಬೇಕಂದ್ರೆ ಒಂದು ಡಬ್ಬಿಗೆ ಒಂದು 50 gram ಈ ಒಂದು ಬಾವಿಸ್ಟಿನ್ ಅನ್ನ ಹಾಕಿ ನಾಜಲ್ ಅನ್ನ ಲೂಸ್ ಮಾಡಿ ಏನ್ ಮಾಡ್ಬೇಕಂದ್ರೆ ಈ ಒಂದು ಗಿಡದ ಸುತ್ತಲೂ ಹಾಕ್ಬೇಕು. ಗಿಡದ ಸುತ್ತಲೂ ಏನ್ ಮಾಡ್ಬೇಕಂದ್ರೆ ಆ ಒಂದು ಸಿಂಪರಣೆ ದ್ರಾವಣವನ್ನ ನಾವು ಹಾಕಿದ್ದೆ ಆದಲ್ಲಿ ಈ ಒಂದು ನೆಟೆ ರೋಗ ಅಥವಾ ಸಿಡಿ ರೋಗದ ನಿರ್ವಹಣೆಯನ್ನ ನಾವು ಮಾಡಬಹುದು. ನಂತರ ಈ ಒಂದು ತೊಗರಿಯಲ್ಲಿ ಬರುವಂತಹ ಮುಖ್ಯ ರೋಗ ಅಂದ್ರೆ ಈ ಒಂದು ಗೊಡ್ಡು ರೋಗ. ಸೊ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಗೊಡ್ಡು ರೋಗ ಕೂಡ ನಮ್ಮ ತೊಗರಿಯಲ್ಲಿ ನಮ್ಮ ಭಾಗದಲ್ಲಿ ಜಾಸ್ತಿ ಬರ್ತಾ ಇದೆ. ಈ ಒಂದು ಗೊಡ್ಡು ರೋಗದ ಮುಖ್ಯ ಲಕ್ಷಣಗಳಂದ್ರೆ ಈ ಒಂದು ರೋಗ ಬಂದ ಗಿಡಗಳು ಏನಾಗ್ತಾವ ಅಂದ್ರೆ ಸಣ್ಣ ಗಾತ್ರದಾಗುತ್ತವೆ, ಮತ್ತೆ ಮೇಲ್ಭಾಗದಲ್ಲಿ ಈ ಒಂದು ತಿಳಿ ಮತ್ತು ದಟ್ಟ ಹಳದಿ ಬಣ್ಣದ ಒಂದು ಮೊಸಾಯಿಕ್ ತರದ ಮಚ್ಚೆಗಳನ್ನ ನಾವು ನೋಡ್ತೇವೆ. ಎಲೆಗಳ ಮೇಲೆ ಈ ಒಂದು ತಿಳಿ ಮತ್ತು ದಟ್ಟ ಹಳದಿ ಬಣ್ಣದ ಮೊಸಾಯಿಕ್ ತರದ ಮಚ್ಚೆಗಳನ್ನ ನಾವು ನೋಡ್ತೇವೆ. ನಂತರ ಏನಾಗ್ತದಂದ್ರೆ ಇದು ಈ ಬೆಳೆಯಲ್ಲಿ ಎಳೆಯ ವಯಸ್ಸಿನಲ್ಲಿ ಈ ರೋಗ ಬಂದ್ರೆ ಕಾಂಡ ಏನಾಗ್ತದಂದ್ರೆ ಉದ್ದವಾಗಿ ಬೆಳೆಯುತ್ತದೆ, ಮತ್ತ ಸಣ್ಣ ಸಣ್ಣ ಟೊಂಗೆಗಳಾಗ್ತವೆ, ಹಾಗೂ ತಿಳಿ ಹಳದಿ ಬಣ್ಣದ ಚಿಕ್ಕ ಗಾತ್ರದ ಈ ಒಂದು ಮುಟಿರಿಕೊಂಡಿರುವ ಎಲೆಗಳು ಏನಾಗ್ತಾವ ಅಂದ್ರೆ ಗುಂಪನ್ನ ಕೂಡ್ತವೆ. ಸೊ ಇಲ್ಲಿ ಈ ಒಂದು ಗೊಡ್ಡು ರೋಗ ಬಾಧಿತ ಗಿಡದಲ್ಲಿ ಯಾವುದೇ ತೆರನಾದ ಹೂ ಆಗಿರ್ಬೋದು ಮತ್ತು ಕಾಯಿಗಳು ಅದು ಕಟ್ಟುವುದಿಲ್ಲ, ಅಂದ್ರೆ ಆ ಗಿಡ ಕಂಪ್ಲೀಟ್ ಆಗಿ ಗೊಡ್ಡಾಗುತ್ತೆ. ಈ ಒಂದು ರೋಗ ಬಂತಂದ್ರೆ ಈ ರೋಗದಿಂದ ಶೇಕಡಾ 30% ಹಾನಿಯನ್ನ ನಾವು ಈ ಒಂದು ತೊಗರಿಯಲ್ಲಿ ಕಾಣ್ತೀವಿ. ಸೊ ಈ ಒಂದು ಗೊಡ್ಡು ರೋಗ ಮುಖ್ಯವಾಗಿ ಒಂದು ನುಸಿಯಿಂದ ಹರಡುವಂತ ರೋಗ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ನಾವು ನಿಯಂತ್ರಣಕ್ಕಾಗಿ ಮುಖ್ಯವಾಗಿ ಫಸ್ಟ್ ಏನ್ ಮಾಡ್ಬೇಕಂದ್ರೆ ಈ ರೋಗ ಬಂದಂತ ಅಥವಾ ರೋಗ ಲಕ್ಷಣಗಳನ್ನ ತೋರಿಸುವಂತಹ ಗಿಡಗಳನ್ನ ನಾವು ಕಿತ್ತು ಏನ್ ಮಾಡ್ಬೇಕಂದ್ರೆ ನಾಶ ಮಾಡ್ಬೇಕು. ಅವಕ್ಕೆ ಅಂದ್ರೆ ಅವುಗಳನ್ನ ಹೊರಗಡೆ ಬಿಸಾಕ್ಬೇಕು ಅಥವಾ ಹೂಳ್ಬೇಕು ಅಥವಾ ಸುಡ್ಬೇಕು. ಇಲ್ಲ ಅಂದ್ರೆ ಏನ್ ಮಾಡ್ಬೇಕಂದ್ರೆ ಈ ಒಂದು ಕೂಳೆ ತೊಗರಿ ಅಂತ ಹೇಳ್ತೇವೆ ನಾವು, ಅಂದ್ರೆ ಹಿಂದಿನ ವರ್ಷ ತೊಗರಿ ಬೆಳೆದಿರ್ತೀರಾ, ಸೊ ಈ ವರ್ಷ ಕೂಡ ಅಲ್ಲಿ ತೊಗರಿ ಬೆಳೆ ಎದ್ದಿರುತ್ತೆ. ಸೊ ಅಂತ ಒಂದು ತೊಗರಿ ಬೆಳೆಯನ್ನ ನಾವು ಕಿತ್ತು ನಾಶ ಮಾಡ್ಬೇಕು. ಜೊತೆಗೆ ಈ ಒಂದು ನುಸಿ ನಾಶಕಗಳಂತ ಸಿಗ್ತಾವ ಒಂದಿಷ್ಟು ಕೆಮಿಕಲ್ಗಳು, ಈ ಒಂದು ಡೈಕೋಫಾಲ್ ಆಗಿರ್ಬೋದು ಅಥವಾ ಆಸಿಡೆ ಮೆಟಾನ್ ಮೀಥೈಲ್ ಅಂತ ಸಿಗುತ್ತೆ. ಸೊ ಇವುಗಳ ಒಂದು ಸಿಂಪರಣೆಯನ್ನ ನಾವು ಮಾಡ್ಬೋದು. ಇಲ್ಲಿ ನಾವು ಈ ಒಂದು ಡೈಕೋಫಾಲ್ 18.5 EC ಅಂತ ಕೆಮಿಕಲ್ 2.5 mL ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪರಣೆಯನ್ನ ಮಾಡ್ಬೋದು. ನೆಕ್ಸ್ಟ್ ಮುಖ್ಯವಾಗಿ ಬರುವಂತ ರೋಗ ಅಂದ್ರೆ ಈ ಒಂದು ಫೈಟೋಪ್ತೆರಾ ಮಚ್ಚೆ ರೋಗ ಅಂತ ಬರುತ್ತೆ, ಮೂರನೇ ರೋಗ ಮುಖ್ಯವಾದ ರೋಗ. ಈ ಒಂದು ಫೈಟೋಪ್ತೆರಾ ಮಚ್ಚೆ ರೋಗ, ಈ ರೋಗದ ಒಂದು ಲಕ್ಷಣ ಯಾವ ತರ ಇರುತ್ತಂದ್ರೆ ಇದು ಮುಖ್ಯವಾಗಿ ಎಲ್ಲಿ ಮಳೆ ಜಾಸ್ತಿ ಆಗುತ್ತೆ ಅಥವಾ ಎಲ್ಲಿ ಹೊಲದಲ್ಲಿ ಮಳೆ ನೀರು ಜಾಸ್ತಿ ನಿಂದಿರುತ್ತೆ, ಸೊ ಅಂತ ಹೊಲದಲ್ಲಿ ಈ ಒಂದು ಫೈಟೋಪ್ತೆರಾ ಮಚ್ಚೆ ರೋಗನ ನಾವು ಕಾಣ್ತೇವೆ. ಸೊ ಈ ಒಂದು ಫೈಟೋಪ್ತೆರಾ ಮಚ್ಚೆ ರೋಗದ ಲಕ್ಷಣ ಯಾವ ತರ ಇರ್ತಾವ ಅಂದ್ರೆ ನೀವು ನೋಡ್ಬೋದು, ಕಾಂಡದ ಮೇಲೆ ಒಂಥರ ಈ ಒಂದು ಸಿಲಿಂಡ್ರದ ಮಚ್ಚೆಗಳನ್ನ ನಾವು ನೋಡ್ತೇವೆ. ಕಾಂಡದ ಮೇಲೆ ಈ ಒಂದು ಸಿಲಿಂಡ್ರದ ಮಚ್ಚೆಗಳನ್ನ ನೋಡ್ತೇವೆ. ಆ ಒಂದು ಮಚ್ಚೆಗಳು ಕ್ರಮೇಣವಾಗಿ ದೊಡ್ಡದಾಗಿ ಏನಾಗ್ಬಿಡುತ್ತಂದ್ರೆ ರೋಗದ ತೀವ್ರತೆ ಜಾಸ್ತಿ ಆಗಿ ಆ ಒಂದು ತೊಗರಿಯ ಕಾಂಡ ಗಿಡ ಏನಾಗುತ್ತಂದ್ರೆ ಭೂಮಿಗೆ ಬಾಗಿ ಆ ಒಂದು ಗಿಡ ಹಾಳಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ಫೈಟೋಪ್ತೆರಾ ಮಚ್ಚೆ ರೋಗಕ್ಕೆ ನಾವು ಏನ್ ಮಾಡ್ಬೇಕಂದ್ರೆ, ಸೊ ಮುಖ್ಯವಾಗಿ ಈ ಒಂದು ಮೆಟ್ಲಾಕ್ಸಿಲ್ ಅನ್ನುವಂತ ಒಂದು ಸಿಲಿಂದ್ರ ನಾಶಕ ಸಿಗುತ್ತೆ. ಮೆಟ್ಲಾಕ್ಸಿಲ್ ಪ್ಲಸ್ ಮ್ಯಾಂಕೋಜೆಬ್ ಅನ್ನುವಂತ ಒಂದು ಸಿಲಿಂದ್ರ ನಾಶಕ ಸಿಗುತ್ತೆ. ಅದು ಬಂದ್ಬಿಟ್ಟು 2 gram ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪರಣೆ ತಗೋಬೇಕು. ಒಂದ್ ವೇಳೆ ಸಿಂಪರಣೆ ತಗೊಂಡಿದ್ದೆ ಆದಲ್ಲಿ ಈ ಒಂದು ಫೈಟೋಪ್ತೆರಾ ಮಚ್ಚೆ ರೋಗನ ನಾವು ನಿಯಂತ್ರಣ ಮಾಡಬಹುದು. ಜೊತೆಗೆ ಇನ್ನೂ ಅನೇಕ ರೋಗಗಳಿದಾವೆ, ಅದರಲ್ಲಿ ಮುಖ್ಯವಾಗಿ ಈ ಒಂದು ಎಲೆ ಚುಕ್ಕಿ ರೋಗ ಕೂಡ ಬರ್ತಾ ಇದೆ. ಈ ಒಂದು ಎಲೆ ಚುಕ್ಕಿ ರೋಗ ಅಂದ್ರೆ ಈ ಒಂದು ಎಲೆಗಳ ಮೇಲೆ ಒಂದ್ ತರನಾದ ಒಂದು ಚುಕ್ಕೆಗಳನ್ನು, ದುಂಡಾಕಾರದ ಒಂದು ಸಿಲಿಂಡ್ರದ ಚುಕ್ಕೆಗಳನ್ನು ನಾವು ಕಾಣ್ತೇವೆ. ಈ ರೋಗದಿಂದ ಕೂಡ ನಾವು ಶೇಕಡಾ 5-10% ಹಾನಿಯನ್ನ ನಾವು ಈ ಒಂದು ತೊಗರಿ ಬೆಳೆಯಲ್ಲಿ ನೋಡ್ತೇವೆ. ಈ ಒಂದು ಎಲೆ ಚುಕ್ಕೆ ರೋಗದ ಒಂದು ನಿವಾರಣೆಗೆ ನಾವೇನ್ ಮಾಡ್ಬೇಕಂದ್ರೆ, ಈ ಒಂದು ಕ್ಯಾಪ್ಟಾನ್ ಆಗಿರ್ಬೋದು ಅಥವಾ ಥೈರಾಮ್ ಆಗಿರ್ಬೋದು ಅಥವಾ ಈ ಒಂದು ಬಾವಿಸ್ಟಿನ್ ಆಗಿರ್ಬೋದು, ಈ ಒಂದು ರಾಸಾಯನಿಕಗಳನ್ನ ನಾವು 2 gram ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10-15 ದಿವಸಗಳ ಒಂದು ಅಂತರದಲ್ಲಿ ನಾವು ಒಂದು 2 ಸಿಂಪರಣೆಗಳನ್ನ ತಗೋಬೇಕು. ಸೊ ಈ ಒಂದು ಎಲೆ ಚುಕ್ಕೆ ರೋಗದ ಒಂದು ನಿವಾರಣೆ ಮಾಡ್ಲಿಕ್ಕೆ. ಅದೇ ತರನಾಗಿ ಒಂದಿಷ್ಟು ಈ ಒಂದು ವಿಜಯಪುರ ಭಾಗದಲ್ಲಿ ಕೂಡ ಏನಾಗಿದೆ ಅಂದ್ರೆ, ಈ ಒಂದು ಕೋಶ ಜಂತು ರೋಗ ಕೂಡ ಬರ್ತಾ ಇದೆ. ಈಗ ಕೋಶ ಜಂತು ರೋಗ ಅಂದ್ರೆ ಏನಾಗ್ತಾವ ಅಂದ್ರೆ, ಈ ಒಂದು ಬೇರುಗಳಿಗೆ ಒಂದಿಷ್ಟು ಗಂಟುಗಳನ್ನ ನಾವು ನೋಡ್ತೇವೆ. ಬೇರುಗಳಲ್ಲಿ ಏನಾಗ್ತಾವ ಅಂದ್ರೆ ಒಂದಿಷ್ಟು ಗಂಟುಗಳನ್ನ ನಾವು ನೋಡ್ತೇವೆ. ಏನಿರುತ್ತೆ ಅಂದ್ರೆ, ಮೇಲ್ನೋಟಕ್ಕೆ ಗಿಡ ಚೆನ್ನಾಗಿರುತ್ತೆ, ಅಂದ್ರೆ ಯಾವುದೇ ಒಂದು ಲಕ್ಷಣಗಳು ಇರಲ್ಲ, ರೋಗದ ಲಕ್ಷಣಗಳು ಇರಲ್ಲ. ಆದ್ರೆ ನೀವು ಬೇರುಗಳನ್ನ ಕಿತ್ತು ನೋಡಿದ್ರಂದ್ರೆ ಏನಾಗುತ್ತಂದ್ರೆ, ಆ ಒಂದು ಬೇರಿನ ಮೇಲೆ ಅಲ್ಲಲ್ಲಿ ಏನಾಗ್ತಾವ ಅಂದ್ರೆ ಒಂದು ಬಿಳಿ ಮುತ್ತಿನಂತ ಒಂದು ಜಂತು ಹುಳುವಿನ ಕೋಶಗಳನ್ನ ನಾವು ನೋಡ್ತೇವೆ. ಬಿಳಿ ಮುತ್ತಿನ ಒಂದು ಜಂತು ಹುಳುವಿನ ಒಂದು ಕೋಶಗಳನ್ನ ನಾವು ನೋಡ್ತೇವೆ. ಸೊ ಈ ಒಂದು ರೋಗ ಒಂದ್ ವೇಳೆ ಬಂತಂದ್ರೆ, ಕೋಶ ಜಂತು ರೋಗ ಬಂತಂದ್ರೆ, ಸರಿ ಸುಮಾರಾಗಿ 5-10% ಹಾನಿ ಕೂಡ ನಾವು ಆ ಒಂದು ತೊಗರಿ ಬೆಳೆಯಲ್ಲಿ ನೋಡ್ತೇವೆ. ಈ ಒಂದು ಕೋಶ ಜಂತು ರೋಗದ ಒಂದು ನಿವಾರಣೆ ಮಾಡ್ಲಿಕ್ಕೆ ನಾವು ಏನ್ ಮಾಡ್ಬೇಕಂದ್ರೆ, ಪ್ರತಿ ಕಿಲೋಗ್ರಾಂ ಬೀಜಕ್ಕೆ ನಾವು 50 gram ಬೇವಿನ ಬೀಜದ ಪುಡಿಯನ್ನ ನಾವು ಲೇಪನ ಮಾಡಿ ಬಿತ್ತಬೇಕು. ಇಲ್ಲಾಂದ್ರೆ ಈ ಒಂದು ಬೇವಿನ ಹಿಂಡಿ ಸಿಗುತ್ತೆ, ಆ ಒಂದು ಬೇವಿನ ಹಿಂಡಿಯನ್ನ ನಾವು ಹೊಲದಲ್ಲಿ ಬಿತ್ತುವಾಗ ಹಾಕಿದ್ದೆ ಆದಲ್ಲಿ ಏನ್ ಮಾಡಬಹುದು ಅಂದ್ರೆ ಈ ಒಂದು ತೊಗರಿಯಲ್ಲಿ ಬರುವಂತ ಒಂದು ಕೋಶ ಜಂತು ರೋಗದ ನಿವಾರಣೆಯನ್ನ ನಾವು ಮಾಡಬಹುದು. ಸೊ ಈ ತರನಾಗಿ ನಾವು ಈ ಒಂದು ತೊಗರಿಯಲ್ಲಿ ಬರುವಂತ ಅನೇಕ ಕೀಟ ಆಗಿರ್ಬೋದು ಮತ್ತೆ ರೋಗಗಳನ್ನ ನಾವು ಈ ಒಂದು ತೊಗರಿಯಲ್ಲಿ ನಾವು ನಿರ್ವಹಣೆ ಮಾಡಬಹುದು. ಸೊ ಇಲ್ಲಿವರೆಗೆ ನಾನು ನಿಮಗೆ ಅನೇಕ ಒಂದು ರೋಗ ಮತ್ತು ಕೀಟಗಳ ಒಂದು ಮಾಹಿತಿಯನ್ನ ತಮಗೆ ಒದಗಿಸಿದ್ದೀನಿ. ಸೊ ಜೊತೆಗೆ ಈ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರದಲ್ಲಿ ನಾವೇನ್ ಮಾಡ್ತಾ ಇದ್ದೇವೆ ಅಂದ್ರೆ ಈ ಒಂದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನವರು ಮಾಡಿದಂತ ಒಂದು ಪಲ್ಸ್ ಮ್ಯಾಜಿಕ್ ಅನ್ನುವಂತ ಒಂದು ಪ್ರೊಡಕ್ಟ್ ಇದೆ. ಪಲ್ಸ್ ಮ್ಯಾಜಿಕ್ ಅನ್ನುವಂತ ಒಂದು ಒಂದು ಪ್ರೊಡಕ್ಟ್ ಅನ್ನ ಏನ್ ಮಾಡ್ತಿದ್ದಾರೆ ಅಂದ್ರೆ ಅವರು ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ, ಉತ್ಪತ್ತಿ ಮಾಡ್ತಾ ಇದ್ದಾರೆ. ಸೊ ರೈತರ ಒಂದು ರಿಕ್ವೆಸ್ಟ್ ಮೇರೆಗೆ ನಾವೇನ್ ಮಾಡಿದ್ದೇವೆ ಅಂದ್ರೆ ಈ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರದಲ್ಲಿ ಈ ಒಂದು ದ್ವಿದಳ ಧಾನ್ಯಗಳ ಅಧಿಕ ಇಳುವರಿಗಾಗಿ ಅಂದ್ರೆ ಇಲ್ಲಿ ದ್ವಿದಳ ಧಾನ್ಯಗಳಾದಂತ ಈ ಹೆಸರಾಗಿರ್ಬೋದು, ಉದ್ದ ಆಗಿರ್ಬೋದು, ಸೋಯಾಬೀನ್ ಆಗಿರ್ಬೋದು, ಸೊ ಅಂತ ಒಂದು ಈ ಒಂದು ದ್ವಿದಳ ಧಾನ್ಯಗಳಲ್ಲಿ ಅದರ ಇಳುವರಿ ಜಾಸ್ತಿ ಮಾಡ್ಲಿಕ್ಕೆ ಈ ಒಂದು ಪಲ್ಸ್ ಮ್ಯಾಜಿಕ್ ಅನ್ನ ಈ ಒಂದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನವರು ಏನ್ ಮಾಡಿದ್ದಾರೆ ಅಂದ್ರೆ ಈ ಒಂದು ಪಲ್ಸ್ ಮ್ಯಾಜಿಕ್ ಅನ್ನ ಅಭಿವೃದ್ಧಿ ಪಡಿಸಿದ್ದಾರೆ. ಈ ಒಂದು ಪಲ್ಸ್ ಮ್ಯಾಜಿಕ್ ಅನ್ನ ನಾವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರದಲ್ಲಿ ಕೂಡ ಲಭ್ಯವಿದೆ. ಸೊ ಈ ಒಂದು ಪಲ್ಸ್ ಮ್ಯಾಜಿಕ್ ಏನ್ ಮಾಡುತ್ತಂದ್ರೆ ಇದು ಮುಖ್ಯವಾಗಿ ಇದು ಒಂದು ಪೋಷಕಾಂಶಗಳು ಮತ್ತು ಸಸ್ಯ ಪ್ರಚೋದಕಗಳ ಒಂದು ಮಿಶ್ರಣವಾಗಿದೆ. ಅಂದ್ರೆ ಇಲ್ಲಿ ಪೋಷಕಾಂಶಗಳು ಇದಾವೆ ಮತ್ತೆ ಪ್ರಚೋದಕಗಳು ಇದಾವೆ. ಸೊ ಅಂತ ಒಂದು ಮಿಶ್ರಣವಾಗಿದೆ. ಇದು ಶೇಕಡ 10% ಸಾರಜನಕ ಆಗಿರ್ಬೋದು, ಶೇಕಡ 40% ರಂಜಕ, ಶೇಕಡ 3% ಲಘು ಪೋಷಕಾಂಶಗಳು, ಶೇಕಡ 20% ನಷ್ಟು ಸಸ್ಯ ಪ್ರಚೋದಕಗಳನ್ನ ಅದರಲ್ಲಿ ಒಳಗೊಂಡಿದೆ ಆ ಒಂದು ಪಲ್ಸ್ ಮ್ಯಾಜಿಕ್ ಅಲ್ಲಿ. ಈ ಒಂದು ಪಲ್ಸ್ ಮ್ಯಾಜಿಕ್ ಬೆಳೆಗಳಿಗೆ ಇದು ಸಮಗ್ರ ಪೋಷಕಾಂಶಗಳನ್ನ ಒದಗಿಸುವುದರಿಂದ ಇದು ಏನ್ ಮಾಡುತ್ತಂದ್ರೆ ಈ ಒಂದು ಕಾಳಿನ ತೂಕ ಹೆಚ್ಚು ಮಾಡುತ್ತೆ, ಕಾಳಿನ ಒಂದು ತೊಗರಿಯ ಕಾಳಿನ ಒಂದು ತೂಕ ಹೆಚ್ಚು ಮಾಡುತ್ತೆ. ಅಲ್ಲದೆ ಇದು ತೊಗರಿ ಹಾಗೂ ದ್ವಿದಳ ಧಾನ್ಯದ ಬೆಳೆಗಳು ಹೆಚ್ಚಿನ ಇಳುವರಿ ನೀಡಲಿಕ್ಕೆ ಸಹಾಯ ಮಾಡುತ್ತೆ ಈ ಒಂದು ಪಲ್ಸ್ ಮ್ಯಾಜಿಕ್. ಈ ಒಂದು ಪಲ್ಸ್ ಮ್ಯಾಜಿಕ್ ಅನ್ನ ನಾವು ಯಾವ ತರನಾಗಿ ಉಪಯೋಗ ಮಾಡ್ಬೇಕಂದ್ರೆ ಪ್ರತಿ ಲೀಟರ್ ನೀರಿಗೆ 10 gram ಪಲ್ಸ್ ಮ್ಯಾಜಿಕ್ ಮಿಶ್ರಣವನ್ನ ಈ ಒಂದು 1/4 ಮಿಲಿ ಬೆಳೆ ವರ್ಧಕದೊಂದಿಗೆ ನಾವು ಬೆರೆಸಿ 1 liter ನೀರಿನಲ್ಲಿ ಬೆರೆಸಿ ನಾವು ಸಿಂಪಡಣೆ ಮಾಡಬಹುದು. ಅಂದ್ರೆ 10 gram ಪಲ್ಸ್ ಮ್ಯಾಜಿಕ್ ಮತ್ತೆ 1/4 ಮಿಲಿ ಈ ಒಂದು ಬೆಳೆ ವರ್ಧಕಗಳನ್ನ ಮಿಕ್ಸ್ ಮಾಡಿ 1 liter ನೀರಿಗೆ ಏನ್ ಮಾಡಬಹುದು ಅಂದ್ರೆ ಸಿಂಪಡಣೆಯನ್ನ ನಾವು ಮಾಡಬಹುದು. 1 ಎಕರೆಗೆ ನಾವು 2 kilogram ನಷ್ಟು ಪಲ್ಸ್ ಮ್ಯಾಜಿಕ್ ಅನ್ನ ನಾವು ಉಪಯೋಗ ಮಾಡಬೇಕಾಗತ್ತೆ. 2 kilogram ನಷ್ಟು ಪಲ್ಸ್ ಮ್ಯಾಜಿಕ್ ಅನ್ನ ಉಪಯೋಗ ಮಾಡಬೇಕಾಗತ್ತೆ. ಈ ಒಂದು ಪಲ್ಸ್ ಮ್ಯಾಜಿಕ್ ಅನ್ನ ನಾವು 2 ಬಾರಿ ಸಿಂಪಡಣೆ ಮಾಡಬೇಕು. ಈ ಸಿಂಪಡಣೆಯನ್ನ ನಾವು 2ನೇ ಬಾರಿ ಯಾವಾಗ ಮಾಡ್ಬೇಕಂದ್ರೆ 1ನೇ ಬಾರಿ ನಾವು ಈ ಮಗ್ಗು ಮತ್ತು ಹೂ ಕೊಟ್ಟುವ ಹಂತದಲ್ಲಿ ನಾವು ಇದರ ಸಿಂಪಡಣೆಯನ್ನು ಮಾಡಬೇಕು. ಸೊ 2ನೇ ಬಾರಿ ಬಂದ್ಬಿಟ್ಟು ಈ ಒಂದು ಮೊದಲನೇ ಸಿಂಪಡಣೆ ಆಗಿ 15 ದಿವಸಗಳ ನಂತರದಲ್ಲಿ ನಾವು ಈ ಒಂದು ಸಿಂಪಡಣೆಯನ್ನ ಮಾಡ್ಬೇಕು. ಅಂದ್ರೆ ಮೊದಲನೇ ಸಿಂಪಡಣೆ ಯಾವಾಗ ಮಾಡ್ಬೇಕಂದ್ರೆ ಈ ಒಂದು 50% ಹೂ ಬಿಟ್ಟಾಗ, ಅಂದ್ರೆ 50% ಹೂ ಬಿಡ್ತು ನಿಮ್ ಹೊಲದಲ್ಲಿ ಅಂದ್ರೆ ಮೊದಲನೇ ಸಿಂಪಡಣೆ ಮಾಡ್ಬೇಕು. 2ನೇ ಸಿಂಪಡಣೆ ಮೊದಲನೇ ಸಿಂಪಡಣೆ ಆಗಿ 15 ದಿವಸಗಳ ನಂತರ ಅದನ್ನ ನಾವು ಮಾಡಬಹುದು. ಈ ಒಂದು ಪಲ್ಸ್ ಮ್ಯಾಜಿಕ್ ಅನ್ನ ನಾವು ಯಾವುದೇ ಕೀಟ ಅಥವಾ ಶಿಲೀಂಧ್ರ ನಾಶಕದೊಂದಿಗೆ ನಾವು ಸುಲಭವಾಗಿ ಏನ್ ಮಾಡಬಹುದು ಅಂದ್ರೆ ಬೆರೆಸಿ ಸಿಂಪಡಣೆ ಕೂಡ ನಾವು ತಗೋಬಹುದು. ಈ ಒಂದು ಪಲ್ಸ್ ಮ್ಯಾಜಿಕ್ ನಿಮಗೆ ಬೇಕಾಗಿದ್ದಲ್ಲಿ ನಮ್ಮ ಈ ಒಂದು ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರಕ್ಕೆ ಬಂದು ಭೇಟಿ ಕೊಡಬೇಕು. ಭೇಟಿ ಕೊಟ್ಟು ಇಲ್ಲಿ ಈ ಒಂದು ಪಲ್ಸ್ ಮ್ಯಾಜಿಕ್ ಅನ್ನ ತಾವು ಕೊಂಡ್ಕೋಬಹುದು. ಈ ಒಂದು ಪಲ್ಸ್ ಮ್ಯಾಜಿಕ್ ನ ಕಾಸ್ಟ್ ಬಂದ್ಬಿಟ್ಟು ಇದು 2 kg ಬ್ಯಾಗ್ದು ಒಂದು ಪಲ್ಸ್ ಮ್ಯಾಜಿಕ್ ಇರುತ್ತೆ ಪೌಡರ್ ಫಾರ್ಮ್ದಲ್ಲಿ. ಇದು 2 kg 390 rupees 2 kg ಬ್ಯಾಗಿಗೆ ನಾವು ಇದರ ಒಂದು ಕಾಸ್ಟ್ ಅನ್ನು ನಾವು ಕೊಡ್ತೀವಿ ರೈತರಿಗೆ 390 rupees 2 kg ಬ್ಯಾಗಿಗೆ. ಈ ಒಂದು 2 kg ನಾವು 1 ಎಕರೆಗೆ ಉಪಯೋಗ ಮಾಡಬಹುದು. ಸೊ ಈ ತರನಾಗಿ ನೀವು ಈ ಒಂದು ತೊಗರಿ ಬೆಳೆಯ ಇಳುವರಿಯನ್ನ ನೀವು ಜಾಸ್ತಿ ಮಾಡ್ಕೋಬಹುದು. ಜೊತೆಗೆ ನಾನು ಇಲ್ಲಿವರೆಗೆ ತಮಗೆ ಅನೇಕ ರೋಗ ಮತ್ತು ಕೀಟಗಳ ನಿವಾರಣೆಯನ್ನು ಕೂಡ ಮಾಡೋದ್ ಬಗ್ಗೆ ಹೇಳಿದೆ. ಸೊ ಇಲ್ಲಿವರೆಗೆ ನನಗೆ ಮಾತನಾಡಿ ಕೊಟ್ಟಂತಹ ಈ ಒಂದು ವಿಜಯಪುರದ ರೇಡಿಯೋ ಕೇಂದ್ರಕ್ಕೆ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ನಮಸ್ಕಾರ. ಕಪ್ಪುಮಣಿ ಹಳದಿಯ ದಾರ, ಮನಸ್ಸಿನ ಹತ್ತಿರ ಇದರ ಜಾಗ, ಪ್ರೀತಿಯ ಹುಂಕಾರ, ಸಂಬಂಧಗಳ ಜೈಕಾರ, ಸುವರ್ಣ ಸ್ಪರ್ಶದ ಭಾವಾಲಂಕಾರ. ಪಿಎನ್ಜಿ ಪ್ರಸ್ತುತಪಡಿಸುತ್ತಿದೆ ಮಂಗಳಸೂತ್ರದ ವಿನ್ಯಾಸಗಳ ಮೇಲೆ ಶೇಕಡ 30% ರಿಯಾಯಿತಿ ಇದೇ June 25 ಜುಲೈ 25 ಮಾತ್ರ. ಮೆಸೇಜ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲರ್ಸ್. ನಿಯಮಗಳು ಅನ್ವಯ. ಮಾತಿನೊಳ ಕಲ್ಲೇ ನಲ್ಲೇ ತಾನೋ